ಬಂದವರು ಸ್ವಾಮಿ ಹೋ ಹೋ ಎಂದು ಉಚ್ಚರಿಸುವೆ. ಭಪ್ಪುರೆ ಭಪ್ಪುರೆ ಮಜ ಭಪ್ಪುರೆ. ಈ ಕೋಯನ್ನು ಉಗ್ಗಡದ ಕಾಲು ಪೆಂಡೆ ಗುಡು ಗುಡಿಗೆಂಬ ಅರ್ಪಡಿಸಿ ದಡಲ ದಡಲೆಂದು ಈ ಪಡವಿಯೊಳ ತಡ ಬಡಿಯುವಂತೆ ಅಡಿ ಅಡಿಗೆ ಕುಡಿ ನಡೆದ ಕುಡು ಹತ್ತಿರಗಳು ನಡೆದಡಗಿ ಬಿಡದೆ ಹೊಡೆದು ಓಡಿಸಿ ಬೋರ್ ಕರೆಯುತ್ತಳ ಕೇಳಿದು ಅಲ್ಲಿರುವ ತಳ ವಿತಳ ಸತಳ ತಳ ಪಾತಳ ಮುಡಿದಡಿದು ಪುಡಿ ಪುಡಿ ಮಾಡಿ ಗೋಡಿ ಗುಡಿಸುವ ಇಂಥ ಭಯಂಕರ ಬೇರುಂಡನ ಮುಂದೆ ನಿಂತು ಮಾತನಾಡಿಸುವ ನೀನು ದಾವಲ ಸೇವಕ ಭಕ್ತನಿ ಪಾವಕ. ನಮಗೆ ಸಾರಥಿ ಸಾರಥಿ ಎನ್ನುವರು ತಾವುದಾರು ತಮ್ಮ ನಾಮಾಂಕಿತವೇನು? ಸಾರಥಿ ನಿನ್ನ ತ್ರಾಣ ಪ್ರವೀಣ ಚತುರತಿಗೆ ನಾನು ಮೆಚ್ಚಿದೆ ಮೆಚ್ಚಿದೆ. ಈ ಕೋ ಎನ್ನ ಮಾತಿಗೆ ನಂಬು ನಂಬು ಈ ಸಂಭ್ರಮದ ಕಾಲದಲ್ಲಿ ತೊಂಬತ್ತೊಂಬತ್ತು ಮಣದ ಹೊಂಬಣದ ಉಡದ ಆರಂಭ ಕಡಿವೆನು ಹಿಡಿ ಹಿಡಿ. ಎಲ ಈ ಸಾರಥಿ ಕರು ಭಯಂಕರವಾಗಿರುಪ ಕೊಯನ್ನ ಕರೆದೊಪ್ಪುವ ಖಡ್ಗೆ ಕಟಾರಿ ಕೈ ಚೂರಿಗಳ ಒಳಪಕ್ಕೆ ತಳಕ್ಕೆನ್ನುವ ತಡಿತ ಪ್ರಕಾಶಿತ ಕೋಟಿ ಸಿಡಿದು ಗರ್ಜನೆಗೆ ನಿರ್ಜನ ಪಕ್ಕಲು ಭಾಗವಾದವು. ಗಣಲ್ ಗಣಲ್ ಗಣಲೆ ಮುಖಂಟಿಯ ಕಣಿ ಕಣಿಯನ್ನು ಕಿರಿಗಜ್ಜಲ ನಾದಕ್ಕೆ ಪಣಿ ಘನಮಣಿ ಮುಕುಟ ಬ್ರಹ್ಮಾಂಡವು ಬಿರನೆ ಬಿಚ್ಚಿತು ಬಿರನೆ ಬಿಚ್ಚಿತು. ಆದಿಶೇಷನು ಮಣ್ಣು ಕಚ್ಚಿದನು. ಈ ಕೊಯನ್ನು ಉಕ್ಕಟವಾದ ಕೋಪ ಟೋಪಕ್ಕೆ ಹುಂಕೃತಿನ ಹೊಡೆಯುವ ಸಿಂಹ ಗರ್ಜನೆಗೆ ಜಾರ್ಜರಿತ ದಿಗ್ವಿಜಗಳು ಕಿರಣನೆ ಚೀರಿ ಬೆಳೆದು ಬೆಂಡಾದವು. ಕರ್ಮನ ತಗ್ಗಿದನ ಕೇಶವನ ಬಗ್ಗಿದನು. ಸೂರ್ಯಚಂದ್ರರು ತಟ್ಟನೆ ಎದ್ದು ಪಲಾಯನಕ ಮೈಗೊಟ್ಟರು. ಚಿರ ಸಮುದ್ರದಲ್ಲಿ ವಿಷ್ಣು ಸಮುದ್ರವನ್ನು ನೂಗಿದನು. ರಜತಾದ್ರಿರುವ ಮೆಡನು ಬಿಡದೆ ಸುಡುಗಾಡಮ ಸೇರಿದನು. ಬ್ರಹ್ಮನ ಹಕ್ಕಿಯಂತೆ ಪಕ್ಕ ಪಕ್ಕನೆ ಬಾಯಿ ಬಿಡುತ್ತಿರುವನು. ಇಂಥ ವೀರಾದಿ ವೀರ ಸೂರ ಪ್ರಾಕ್ರಮುಳ್ಳ ಜಗತ್ತ ಆದೀಪ ಸುಮ್ಮ ಮಹಾರಾಜನಂದು ಚಟ್ಟನೆ ಜೈವೀರ್ಯನ್ನು ಹೊಡೆಸುವಂತವನಾಗ ಸಾರಥಿ ಅತಿ ಜಾಗೃತಿ. ಸುಂಬ ಮಹಾರಾಜನಾದರೆ ಸಹಜವಾಯಿತು ಕುಳಿತಂತ ಮಂದಿಗೆ ತಿಳಿದು ಬಂತು. ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾದಳಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಈಗೋ 2000 ಚೌಳಿ ಭುಜಬಲ ಕಿರೀಟ ವರ್ಧನರಾದ ಮಾರ್ಬಲ ಮತ್ತಾನೆಗಳಿಂದ 6 crore ರಥ ತರುಗ ಚತುರಂಗ ಮಾರ್ಬಲ ಸಮೇತವಾಗಿ ಮೃತ್ಯು ಪಾತಾಳೆ ಲೋಕಗಳ ಮೇಲೆದ್ದು ಈಗ ಸ್ವರ್ಗ ಬೇಸಲೆತ್ತಿಸಿ. ಸಾರಥಿ ರಾಜೇಂದ್ರ ಭೂಪತಿ ಎನ್ನ ತಮ್ಮನಾದ ನಿಸುಂಬನು ಮತ್ತು ಚಂಡಮುಂಡ ರಕ್ಕಸರನ್ನು ಬಹು ಜಾಗ್ರತೆಯಿಂದ ಕರೆದುಕೊಂಡು ಬರುವಂತವನಾದ ಮಾಡದೆ ಕರೆಸ್ತೇವ್ರಿ. ನಮೋ ನಮೋ ಅಣ್ಣ ನಿನ್ನ ಪಾದಕ್ಕೆ ವಂದಿಸುತ್ತೇವೆ. ಅಷ್ಟೈಶ್ವರ ಮಸ್ತು ನಿಮಗಾಗಲಿ ಹೇಳುವಂತ ಇದಕ್ಕೆ ನಾನಾದರೂ ಹೇಳುತ್ತೇನೆ ಕೇಳುವಂತವರಾಗಿರಿ. ಏನಿರುವುದು ಚೆನ್ನಾಗಿ ಕೇಳುವಂತವರಾಗಿರಿ. ಅದೇನೇ ನಾಯಿಗಳು ಬಂದವರಾಗಿರಿ. ಹೇಳ್ತೇನೆ ಕೇಳುವಂತವರಾಗಿ. ಅದೇನಿರುವ ಚೆನ್ನಾಗಿ ಹೇಳುವಂತವನಾಗಿ. ಭುಜಬಲ ಕಾರ್ಯದಿಂದ ಈ ಸುರಪನ ಶ್ರೇಷ್ಠ ಮರಾವತಿಗೆ ಪಟ್ಟದರಜನೆಂದು ಭಟ್ಟಂಗನ ಬದಲಿಸಿದನು. ಹಾ, ಇನ್ನು ಮೇಲೆ ಈ ರೂಢಿಯೊಳಗೆ ನಿಮಗೆ ಯಾರು ಈಡಿಲ್ಲದಂತಾಯಿತು. ಕಾರಣ ಇಂದಿನ ದಿನದೋಳ ಹಿಮಾಲಯ ಪರ್ವತಕ್ಕೆ ನೀವು ಭೇಟಿಗೆ ಹೋಗಿ ಹಾಲೆಯ ಕಂಡ ಬೇರುಂಡ ಸಿಂಹ ಶಾರ್ದುಲ ಹುಲಿಕರಡಿಗಳ ಹಿಡಿದೊಡೆದು ಈ ನಿಮ್ಮ ತೋಳು ತಿಂಡಿಗಳನ್ನು ತೀರಿಸಿಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೆ ಮಲಪ್ರಚಂಡರಿ ಸುಂಬಾಸುರ ಮಹಾರಾಜನೇ, ನೀನು ಹೇಳಿದ ಪ್ರಕಾರ ಈಗಲೇ ಹಿಮಾಲಯಕ್ಕೆ ತೆರಳುತ್ತೇವೆ. ಅಣ್ಣನಾದ ಮುಂಡಾಸುರ ದೈತ್ಯನೆ, ಇಕೋ ನೋಡು ನೋಡು, ಇಂತ ದುರ್ಧರಣ ಪ್ರವೇಶದೋಳು ಕಾರ್ ಮಿಂಚಿನಂತೆ ಹೊಳೆಯುವ ಅಂಗನಾಮಣಿಯಾದ ಸೌಂದರ್ಯವತಿ ಉಳ್ಳವರನ್ನು ಕಂಡಯ್ಯ ಅಣ್ಣಯ್ಯನೇ. ಸುಂದರಿಯಾದ ನಾರಿಮಣಿಯು ದಾರಿರುವಳೋ ಏನು, ಹತ್ತಿರ ಹೋಗಿ ಮಾತನಾಡಿಸಿ ವಿಚಾರ ಮಾಡುವಂತವನಾಗು ಅಣ್ಣಯ್ಯನೇ. ಆಹೇ ಸುಂಬಾಸುರ ದೈತ್ಯನೇ, ನೀನು ಹೇಳಿದ ಪ್ರಕಾರ ಪುಂದಾರ ಪರ್ವತ ಜಲಾಂಧರ ಮಾನವ ಗಂಧಗಿರಿ ಹಲವು ಮೃಗಗಳನ್ನು ತಿಳಿದು ಬರುತ್ತಿರುವ ಮಾರ್ಗದಲ್ಲಿ ಹಿಮಾಲಯ ತಪ್ಪಲದವಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಇತ್ರಿ ಭವನದೋಳು ಸುಂದರವಾದ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹೆಚ್ಚು ಮಾಡಿ ನಿರ್ಮಿಸಿದ್ದಾರೆ. ಅಂತ ಮಹತ್ವಲೆಯಾದ ಸುಂದರಿಯನ್ನೇ ಕೂಡಿಕೊಂಡಿರುವ ಪುಣ್ಯಾತ್ಮಳನ್ನು ನಾವು ಕಾಣೆವು. ಆಹೇ ಅಣ್ಣಯ್ಯನೇ, ಆಹೇ ಚಂಡರಕ್ಕಸನೇ, ಕರಿಗಳು ಐರಾವತವೇ ರತ್ನವು, ಕುದುರೆಗಳು ಅಶ್ವೇಗವೇ ರತ್ನವು, ಭುಜಬಲ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು, ವಿತ್ಯಾದಿ ರತ್ನವು ನಿನ್ನ ಸ್ವಾಧೀನ ಇರಲಕ್ಕಾಗಿ ಆ ಶ್ರೀರತ್ನವು ನಿನ್ನ ಅರ ಮಂದಿರದವಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಸುಂಬಾಸುರನೇ ಮಹಿಪಾಲನೆ. ಚಂದರಕ್ಕಸನೇ, ಶಹಬ್ಬಾಸ್, ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವಿರು. ಶಹಬ್ಬಾಸ್, ಈ ಕೋ ಮೂರು ಲೋಕಗಳಿಗೆ ಗಂಡ ನೆಲೆಸಂತ ಶ್ರೀರತ್ನವು ತಂದು ನೆಲೆಸಿದ್ದರೆ ಬಾಪುರೇ ಸುಂಬಾಸುರ ದೈತ್ಯ ಎಂದರೆಂಬ ಬಿರುದ ಅಂಕಿತವು ಎನಗಿದ್ದು ಸ್ವಾರ್ಥಕವೇನು? ಎರೈ ಸಾರಥಿ ರಾಜೇಂದ್ರ ಭೂಪತಿ, ತಡ ಮಾಡಿದ ಸುಗ್ರೀವನ ಕರೆಸುವಂತವನಿಗೆ ಸಾರಥಿ ಅತಿ ಜಾಗೃತಿ. ನಮೋ ನಮ ಸುಮ್ಮ ಮಹಾರಾಜನೇ, ನನ್ನನ್ನು ಕರೆಸಿದ ಕಾರಣವೇನು? ಹೇ ಎಲ್ಲ ಸೇನಾಧೀಶನಾದ ಸುಗ್ರೀವನೇ ಕೇಳು ಕೇಳು. ಹಾ, ನಿನ್ನಿನ ದಿವಸ ನಮ್ಮ ವೀರಭಟರಾದ ಚಂಡಮುಂಡರು ಬೇಡಿ ನಾಳದಕ್ಕೆ ಹೋಗಿದ್ದ ಕಾಲದೋಳು. ಹಿಮಾಚಲ ಮಹಾದ್ವಾರ ಕಟ್ಟಾರಣ್ಯದೋಳು ಓರ್ವ ದಿವ್ಯ ಸುಂದರಿಯಾದ ಶ್ರೀರತ್ನವೊಮ್ಮ ಸತ್ಯವಾಗಿ ಕಂಡು ಬಂದಿರುವುದು. ಮಾಲಿನ್ಯಂ ತರಲೆಕ್ಕಿಸಿ ನಿನ್ನನ್ನು ಕರೆಯಿಸಿರುವನು. ಬಹು ಜಾಗ್ರತೆಯಿಂದ ಹಿಮಾದ್ರಿಗೆ ವಿಜಯಂ ಕೈದು ಆ ಕಾಮಿನಿ ಮಣಿಯನ್ನು ಹಿಡಿತರುವಂತವನಾಗು. ಸುಗ್ರೀವನೇ ವ್ಯಕ್ತಿಯಲ್ಲಿ ಮಾಸೂರನೇ. ಆಗಲಿ ಮಹಾಪ್ರಭು, ಈಗಾಗಲೇ ಹಿಮಾಲಯಕ್ಕೆ ತೆರಳುತ್ತೇನೆ. ಹಾ, ಎಂತ ನಿರ್ಮಲ ಸ್ಥಳವಿದು. ಏಕಾಂಕಿಯಾದ ಈ ಪರದೇವಿಯನ್ನು ಮಾತನಾಡಿಸಿ ನೋಡೋಣ. ಹೇ ಅಮ್ಮ ತಾಯಿ, ಇಂಥ ಕಠಿಣವಾದ ಕಾಡಿನಲ್ಲಿ ಒಬ್ಬಳೇ ಕುಳಿತಿರಲು ಕಾರಣವೇನು? ಅನೇಕ ಕಾಡು ಮೃಗಗಳು ಇಲ್ಲಿ ಇರುತ್ತವೆ. ನೀನು ದಾರು, ನಿನ್ನ ಹೆಸರೇನು? ಹೇ ರಕ್ಕಸರೆ, ನಾನು ಯಾಗಿನಿ ಜೋಗಿನಿಯಾಗಿ ಹಲವು ವರ್ಷಗಳಿಂದ ಈ ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿರುವೆನು. ಅಂದಿನಿಂದ ಇಂದಿನವರೆಗೆ ಇಲ್ಲಿ ನನಗೆ ಯಾವ ಶಿವ ಶಾರ್ದುಲಗಳಿಂದ ಯಾವ ರಾಕ್ಷಸರಿಂದಲೂ ಭಯಭೀತಿಯೂ ಬಂದಿಲ್ಲ. ಯಾವ ಪುರಪುರುಷರ ಮುಖಾವಲೋಕನವಿಲ್ಲದೆ ಕುಳಿತಿರುವೆನು. ಈಗ ಬಂದು ನನ್ನನ್ನು ಮಾತನಾಡಿಸುವ ನೀನು ದಾರು, ನಿನ್ನ ಹೆಸರೇನು? ನನ್ನ ಹೆಸರು ಸುಗ್ರೀವ. ಆ ಸುಂಬ ಮಹಾರಾಜನಿಗೆ ರಾಣಿಯಾಗಲು ಇರುವಂತೆ ಕೇಳಿರನು. ತಾಯಿ ಸೌಖ್ಯಪ್ರದ. ಎಲೈ ಸುಗ್ರೀವರೇ, ನೀನು ಹೇಳುವುದೆಲ್ಲ ಖರೆ. ನಾನು ಒಂದು ಪಂಥವನ್ನಿಡಿದು ಶಪತ್ತನ್ನು ಮಾಡಿರುವೆನು. ಅದು ಏನೆಂದರೆ, ಕಡುಭೀಕರವಾದ ರಣರಂಗದಲ್ಲಿ ಎನ್ನ ಕೂಡ ಯುದ್ಧ ಮಾಡಿ ಜಯಿಸಿದ ವೀರನೆಯನ್ನ ಗಂಡನಾಗಬೇಕೆಂದು ನಂಬಿ ನಿಶ್ಚಯ ಮಾಡಿಕೊಂಡಿರುವೆನು. ಆದರೆ ಇದುವರೆಗೆ ಕಡುಭೀಕರವಾದ ರಣರಂಗದಲ್ಲಿ ಎನ್ನ ಕೂಡ ಯುದ್ಧ ಮಾಡಿ ಜಯಿಸಿದ ವೀರರೊಬ್ಬರನ್ನು ನಾನು ಕಾಣಲಿಲ್ಲ. ಆದರೆ ನಿನ್ನ ಒಡೆಯನಾದ ದುಷ್ಟ ಸುಂಬನು ಗೆಲ್ಲುವನೋ ಸೋಲುವನೋ ನನಗೆ ತಿಳಿಯದು. ಒಂದು ವೇಳೆ ಯುದ್ಧದಲ್ಲಿ ನಿನ್ನ ಒಡೆಯನಾದ ಸುಂಬ ಮಹಾರಾಜನು ಗೆದ್ದದ್ದಾದರೆ ನೀನು ಅವನ ಜೊತೆಗೆ ನನ್ನ ಲಗ್ನವನ್ನು ಮಾಡಿ ಹೋಳಿಗೆಯನ್ನು ಉಣುವಂತೆ ಅತಿ ಜಾಗ್ರತೆಯಿಂದ ಹೋಗಿ ನಿನ್ನ ರಣ ಹೇಡಿಯಾದ ಸುಂಬ ಸೂರನನ್ನು ಇಲ್ಲಿಗೆ ಕಳುಹಿಸುವಂತವನಾಗು. ಆಹೇ ಸುಂಬ ಮಹಾರಾಜನೇ, ಶಹಬ್ಬಾಸ್! ನಾನು ಪರಿಪರಿಯಿಂದ ತಿಳಿಸಿದರೂ ಆ ನಾರಿಮಣಿಯು ಕೇಳಲಿಲ್ಲ. ವೀರ್ಯದೊಳಗೆ ಜಯಿಸಿದವನೇ ನನ್ನ ಗಂಡನೆಂದು ಹೇಳಿದನು. ರಾಜ ಮಾತೇಜ, ಗಂಡುಗಲಿಗಳಾದ ಮುಂಡ ಚಂದರೇ, ಶಹಬ್ಬಾಸ್! ನಾನು ಈ ಚಿನ್ನದಲ್ಲಿ ವೀಳೆಂ ಕೈ ಕಂಡು ನಿಮ್ಮ ಚತುರಂಗ ಮಹಾರ್ಪಲವನ್ನು ತೆಗೆದುಕೊಂಡು ನಿನ್ನೆ ನೀವು ನೋಡಿದ ದೇವಿಯನ್ನು ಶಹಬ್ಬಾಸ್ ಕದಾದಂಡದಿಂದ ಅದರ ಎದೆಗುಂಡಿಗೆ ಮಸಿಗಳಿ ಮಂಡಿತ ವದಲಿಗಳಾದ ಸ್ತ್ರೀಯನ್ನು ಹಿಡಿದುಕೊಂಡು ಬರುವಂತವರಾಗಿರಿ. ಚಂಡ ಮುಂಡರೇ ಮಹಾಪ್ರಚಂಡರಿ, ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾರಳೆಂದು ಅನ್ನುವರೆ? ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು? ಇಕೋ ಎನ್ನ ಆಣಿಯಾಗಿ ಹೇಳುವೆ, ನಮ್ಮ ಅರಸನಿಗೆ ರಾಣಿಯಾಗಿ ಇರುವ. ಇಕೋ ನನ್ನ ಮಾತನ್ನು ನಂಬುವಳಾಗು, ಇಲ್ಲದಿದ್ದರೆ ಈ ಕ್ಷಣಾರ್ಧದವು ಎನ್ನ ಕರದಲ್ಲಿ ಇದ್ದ ಖಡ್ಗದಿಂದ ನಿನ್ನ ವಾಹನವಾದ ಸಿಂಹಿನ ಎದೆ ಗುಂಡಿಗೆ ಸೀಳಿ ರಕ್ತವಂ ಕಾರಿಸುವೆ. ಕೂಳರಕ್ಕಸರಾದ ಚಂಡನೆ, ಶಹಬ್ಬಾಸ್! ಕರ್ಪುರರ ಮೇಲೆ ಕಡಗಾಲ ಭೈರವಿಯಂತೆ ಕಾಡ್ಗಿಚ್ಚಿಗೆ ಬೀಳುವ ಪತಂಗದ ಮರಿಯಂತೆ, ಬಿಸಿಲೊಳಗೆ ಬಿದ್ದ ಮೀನಿನಂತೆ ಈ ಘರ್ಷಣೆಗಳು ಮೈ ಮರೆತು ಮಬ್ಬಿನಿಂದ ಅಧರ್ಮಗಳನ್ನು ಆಚರಿಸುವ ಆ ದುಷ್ಟ ಸುಂಬ ಸೂರ್ಯನ ಕಾಲಾಳುಗಳೆಂದು ವೀಳೆ ಮಾಡಿದಕ್ಕೆ ಈ ವೇಳೆ ನಿನ್ನ ಫಣಿಯ ಅಕ್ಷರವನ್ನು ಅಳಕಿಸಿ ಬಿಡುವೆನು. ಕಾಲ ಮನೆಯನ್ನು ತೋರುವ ಕಾಲ ಭೈರವಿಯಾದ ಪರದೇವಿ ಎಂದು ತಿಳಿ, ನಿನ್ನ ಶಿರವನ್ನು ಹರಿಗಡಿದು ಬಿಡುವೆನು. ಎಲೈ ತಿಳಿಗೇಡಿ, ತಡ ಮಾಡದೆಯನ್ನು ಕೂಡ ಯುದ್ಧಕ್ಕೆ ನಿಲ್ಲುವಂತ ಎಲೈ ದುಷ್ಟ ರಕ್ಕಸನೆ, ಇಂಥ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎಲ್ಲ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡಯ ಮೂಢ ಪರದೇವಿ, ಅಲಲಲಲ ಧೀರದಾಳ ಅತಿ ನರದ ಮನಾದ ಮುಂಡ ಚಂಡರೆಂಬ ಮಂಗ ಮಗರೇ, ಶಹಬ್ಬಾಸ್! ವೀರಾದಿ ವೀರರನ್ನು ಘನಘೋರವಾದ ದುರ್ಜನರನ್ನು ಮರ್ದಿಸುವ ಮಾರ ಮರ್ದಿನಿ ಅವತಾರ ಜಗದ್ವಿಕಾರಳೆಂದು ನಿನಗಿನ್ನೂ ತಿಳಿಯಲಿಲ್ಲ. ಎಲೈ ಮೂಢ ಧನುಜನೇ, ತಡ ಮಾಡದೆ ಎನ್ನ ಕೂಡ ಯುದ್ಧಕ್ಕೆ ನಿಲ್ಲುವಂತವನಾಗಲೈ ತಿಳಿಗೇಡಿ. ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂತವನಾಗ ಮದುವೆ ಮಾಡಿಕೊಳ್ಳುವಳಂತೆ. ಇಂತ ನಿರ್ಬಂಧ ಶತಕ ಪೂರ್ವ ಕಲಾಗ್ರವಾಗಿದ್ದ ಒಳಗೆ ಗೆದ್ದಿದ್ದ ಕಳಸಿದ್ದ ಪಟ್ಟು ಪಟಾಲಿ ಶತಕೋಟಿ ಕರ್ಭ್ರಮ ಕೂಡಿಕೊಂಡು ಹೋಗಿರ್ದ ಮಾ ಸೂರ್ಯನು ಶಕ್ತಿ ಎಂಬುವಳು ಕಲಾವಿದ್ದ ಧರೆಗೊಳಿಸಿಳು ಆ ಕಾಮಿನನ್ನು ತೆರಲಿಕ್ಕಿಸಿ ನಿನ್ನನ್ನು ಕರೆಸಿಡುವನು ತಮ್ಮ ಇದು ನಿನಗೆ ಹೆಮ್ಮ ನೀನು ಹೇಳುವ ಸಲ್ಲಲಿತ ನುಡಿಗಳು ನನಗೆ ಉಲ್ಲಾಸವನ್ನು ಉಂಟು ಮಾಡಿದ ಕದನಕ್ಕೆಂದರೆ ಮಂಗಾಲಕ್ಕೆದರುವ ಎಂತ ಕಠೋರನ ಮುಂದೆ ಆ ರಣ ಹೇಳಿ ಹೆಂಗಸಿನ ಸುದ್ದಿ ಎಲ್ಲ ಮುಂದೆ ಹೇಳಿದ ಆ ಹೇ ಅಣ್ಣ ಆ ಹೇ ತಮ್ಮ ಈ ಏಳದಲ್ಲಿ ನೀನು ಏಳಮ್ಮ ಕಟ್ಟು ಅಪ್ಪಣೆಯನ್ನು ಪಾಲಿಸುತ್ತಿದ್ದಾರೆ ತ್ರಿಜಗಳಮ್ಮ ತ್ರಿ ತ್ರಿಭುಗ್ಗರಿಯಂತೆ ಮಾಡುವನು ಅವಳ ಸಿರಾಜ್ ಚಂಡಾಡಿ ಈ ಪದವಿಗೆ ಒಡೆಯನಾದ ರಣ ಬೀರಾಮ ಅಮರಾವತಿಯಲ್ಲಿ ಟಂಗರಾಮ ಘೋಷವನು ಜಾಗೃತಿನ ಏಳ ಮುಕ್ಕುಡಣ್ಣ ಶೌರ್ಯ ಮುಕ್ಕಣ್ಣ ಹೇ ತಮ್ಮ ಹಿಡಿ ಹಿಡಿ ವೀಳಮ ಕೊಡುವೆನು ಕೊಡುವಂತ ನಾಗು ಗಡನ ರಥರಧಿಕರು ಹಸ್ತ ಪದಾತಿ ಚತುರಂಗ ತಡನೆ ತ್ವರಿತದಿಂದ ಹೋಗಿ ಸಮರದೋಳು ಅವರಿಗೆ ಅಭಯಮ ಕೊಟ್ಟು ಅಂಗನೇ ಆದ ಪರದೇವಿಯನ್ನು ಜಯವನ್ನು ಸಂಪಾದಿಸೆಂದು ನಿನಗೆ ಆಶೀರ್ವಾದ ಮಾಡುವನು ಹೋಗಿ ಬಾರಲೆ ತಮ್ಮನೇ ಮಾತಿನಳು ಚತುರನೆ ರಾಜೇಂದ್ರ ಭೂಪತಿ ಹಿಮಾಲಯ ಪರ್ವತಕ್ಕೆ ನನ್ನ ರಥವನ್ನು ಅತಿ ಸೂಟದಿಂದ ಬಿಡುವಂತವನಾಗು ಬಾರಿ ಸೊಕ್ಕಿನಿಂದ ಮೆರೆಯುವ ನಾರಿ ಮಣಿಯಳಾದ ಪರದೇವಿ ಎಂಬ ಕೂಳ ಮಾರಿಯೇ ಕೇಳು ಪಾರಿ ಭೀಕರಾದ ಯಮಕಾಳ ರಕ್ಕಸರು ಚಂಡ ಮುಂಡ ರಕ್ತ ಬೀಜ ಇಂತಾದಿ ಕಬೀರರ ನಿನ್ನ ಮಕ್ಕಳಿಗೆ ಏನಿರುವುದು ಹೇಳು ಸೂರ ದೇವತೆಗಳು ನಿನ್ನ ಚಿಕ್ಕಪ್ಪನ ಮಕ್ಕಳೇ ಹಾಗೆ ಹಾಗೆ ಮದಮತಿಯಳಾದ ಸುಂದರ ಸ್ತ್ರೀಯಳೇ ಹಿಂದ ಮುಂದ ನೋಡದ ಇಪ್ಪರಿತ ಗಾತ್ರಿ ಬಿಡಿಸುವ ಕಾಂತ ನಮ ತೋರಿಸುವೆ ನಿಷ್ಠತದಿಂದ ಇರುವ ಇಲ್ಲದಿದ್ದರೆ ಎನ್ನ ಕೋಪ ಚೋಪದ ಅದೃಷ್ಟಕ್ಕೆ ಕಡಲು ಹಿಡಿದು ಉಕ್ಕೇರು ಕಪ್ಪಿಸುವಂತೆ ಸಪುಷ್ಟದೋಳು ರಕ್ತಮ ತೋರುವಂತೆ ನಾರೇ ಮದನವಯ್ಯಾರಿ ನೀಚ ರಕ್ಕಸನೆ ಇದಕ್ಕೆ ನಾನಾದರೂ ಹೇಳುತ್ತೇನೆ ಕೇಳುವಂತವನಾಗು ಅದೇನು ಚೆನ್ನಾಗಿ ಸಿದ್ಧನಾಗು. ಅಗತ್ಯವಾಗಿ ಹೋಗಿತ್ತೇವ್ರಿ. ಇನ್ನುಳಿದ ರಕ್ಕಸರನ್ನು ಬೇಗನೆ ಬರ ಹೇಳು. ತಡ ಮಾಡದೆ ಹೇಳ್ತೇವ್ರಿ. ಅಯ್ಯೋ ಶಿವ ಶಿವ, ಹೇ ತಮ್ಮ, ವ್ಯರ್ಥವಾಗಿ ಸತ್ತು ಹೋದೆಯ. ಹೇ ತಮ್ಮ, ಅದಮದೀಚಲನ್ನು ಆ ಪರದೆ ಎಂಬಳು ನಿನ್ನನ್ನು ನಾಶ ಮಾಡಿದಳೆ. ಹೇಗೆ ಮಾಡಲಿ ತಮ್ಮ, ನಿನ್ನನ್ನು ಬಿಟ್ಟು ಒಂದು ಅರೆಗಳಿಗಾದರೂ ಜೀವಿಸಲಾರೆನು. ಅಯ್ಯೋ ಶಿವ ಶಿವ, ಹೇಗೆ ಮಾಡಲಿ, ಇನ್ನಾರಿಗೆ ಹೇಳಲಿ. ಸಾರಥಿ, ಆ ಪರದೆ ಎಂಬಳು ದಾವಲಿರುವಳು ತೋರಿಸುವಂತವನಾಗು. ಎಲೈ ಕದಲಕ್ಕೆಂದು ಕಾಲ ಕೆದರುವ ಕಟವಾಳಿ ಹೆಣ್ಣೆ, ಇಲ್ಲಿವರೆಗೆ ಕಾಳಗದಲ್ಲಿ ಬಂದಿದ್ದ ಅತಿರಥ ಮಾರತಿಕರನ್ನು ಗೆದ್ದಿರುವನೆಂದು ದೊಡ್ಡ ಮಾತಿನ ಭ್ರಮೆಯನ್ನು ಬಿಟ್ಟಬಿಡು. ಹೇ ಮೂಡ ಹೆಂಗಸೆ, ಎನ್ನ ಕೂಡ ವಿತ್ತವನ್ನು ಮಾಡಿ ನೋಡುವಂತವಳಾಗು. ಎಲೈ ಕಲ್ಲರು ಸಿಕ್ಕಮಣಿ ಎಂದೆನಿಸುವ ನೀಚ ರಕ್ಕಸನೆ, ಊರ ಗೋಳಿಯಂತೆ ಮೈ ಕೊಬ್ಬಿಸಿಕೊಂಡು ಮದ್ದಾನೆ ಎಂಬ ದುಂದದವಳು ಮುಚ್ಚಿ ಮುಳುಗಿದಿ. ಹಸುರರ ಕಾಲ್ಬಲವನ್ನು ಸಮೂಲವಾಗಿ ಒಬ್ಬರುಳಿಯದಂತೆ ಸದ್ಯಕ್ಕೆ ವಿದ್ದದಾಳು ನಿಮ್ಮೆಲ್ಲರನ್ನು ಭಕ್ಷಿಸಿದ ನಿರ್ಭಾಗ್ಯ ಲಕ್ಷ್ಮಿ ಎಂದು ಇನ್ನೂ ನಿನಗೆ ತಿಳಿಯಲಿಲ್ಲವೇ? ಎಲೈ ತಿಳಿಗೇಡಿ ಮದಾಂಗ, ಎಲೈ ದುರ್ಗಿ, ಎಲೈ ದುಷ್ಟನೆ, ತಡ ಮಾಡಿದ ವಿದ್ದಕ್ಕೆ ನಿಲ್ಲುವಂತ ಕೇಳು. ಎಲೈ ದುಷ್ಟರಾಳ ಶ್ರೇಷ್ಠನಾದ ಭ್ರಷ್ಟ ಪಶುವೆ, ಕೊಂಬು ಕೆತ್ತಿದ ಕಳಗೆಯಂತೆ ಸುಮ್ಮನೆ ಒದರಿದರೆ ನಿನ್ನಂತ ಹುಲ್ಲು ದಾನವನಿಗೆ ಅಂಜುವರಾರು. ನಿನಗೆ ಸಾವು ಸಮೀಪಿಸಿತು, ಸ್ತ್ರೀಯಂಬ ಮಾಯ ನಿನಗೆ ಬಿಡಲಿಲ್ಲ. ಪತಗದಂತೆ ನಿನ್ನ ಹರಣವನ್ನು ಹಾರಿಸಿ ಬಿಡುತ್ತೇನೆ. ತಡ ಮಾಡದೆ ಎನ್ನ ಕೂಡ ವಿದ್ದಕ್ಕೆ ನಿಲ್ಲುವಂತವನಾಗಲ ರಣ ಹೇಳಿ. ಎಲೈ ದುಷ್ಟಳೇ, ತಡ ಮಾಡುವುದಕ್ಕೆ ನಿಲ್ಲುವಂತ ಕೇಳು. ಇದುವರೆಗೆ ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರಿಂದ ದೊಡ್ಡಾಟ ಚಂಡಮುಂಡರ ಸಂವಾದ ಕೇಳಿದಿರಿ. ಈಗ ಕೃಷಿ ಹಾಡುಗಳು. Thank you.

ಬರಬೇಕು ಬಹಳಷ್ಟು ಬಜ್ಜಿಯ, ಬರಬೇಕು ಬಹಳಷ್ಟು ಬಜ್ಜಿಯ. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿ ಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು,